ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ವಾಣಿಜ್ಯ ಪ್ರಕಟಣೆ ಕೇಳಿದ್ರಿ. ರೈತ ಬಂಧುವರೇ, ಮೊದಲಿಗೆ ಕೇಳಿ, ಕೃಷಿಯಲ್ಲಿ ಜೈವಿಕ ಕೀಟ ಶಿಲೀಂದ್ರನಾಶಕಗಳ ಬಳಕೆ ಕುರಿತು ಕೀಟ ತಜ್ಞರಾದ ಡಾಕ್ಟರ್ ಅರುಣ್ ಕುಮಾರ್ ಒಸ್ಮಿನಿ ಅವರೊಡನೆ ಸಂದರ್ಶನ. ರೈತ ಬಾಂಧವರಿಗೆ ನಮಸ್ಕಾರ. ರೈತ ಬಾಂಧವರು, ಇವತ್ತಿನ ಕಾರ್ಯಕ್ರಮದಲ್ಲಿ ಜೈವಿಕ ರೋಗ ನಿಯಂತ್ರಣ ಅಥವಾ ಜೈವಿಕ ಕೀಟ ನಿಯಂತ್ರಣಕ್ಕಾಗಿ ಇತ್ತೀಚೆಗೆ ರೈತ ಬಾಂಧವರು ಸಾಕಷ್ಟು ಜೈವಿಕ ಕೀಟನಾಶಕ ರೋಗನಾಶಕಗಳನ್ನ ಬಳಸ್ತಿದ್ದಾರೆ. ಇವತ್ತಿನ ಕಾರ್ಯಕ್ರಮದಲ್ಲಿ ರಾಯಚೂರು ಕೃಷಿ ವಿಶ್ವವಿದ್ಯಾಲಯದ ಬಯೋ ಕಂಟ್ರೋಲ್ ಲ್ಯಾಬೊರೇಟರಿಯ ಮುಖ್ಯಸ್ಥರು ಮತ್ತು ಕೀಟ ತಜ್ಞರಾದಂಥ ಡಾಕ್ಟರ್ ಅರುಣ್ ಕುಮಾರ್ ಹೊಸಮನಿ ಅವರು ಈ ಜೈವಿಕ ಶಿಲೀಂಧ್ರ ಕೀಟನಾಶಕಗಳು, ಜೈವಿಕ ಶಿಲೀಂಧ್ರನಾಶಕಗಳಿರ್ಬೋದು, ಯಾವ್ಯಾವ ಅದಾವೆ, ಅವರ ಒಂದು ಜೈವಿಕ ಲ್ಯಾಬೊರೇಟರಿಲಿ ಏನೇನು ಲಭ್ಯತೆ ಇದೆ, ಜೊತೆಗೆ ಯಾವುದಕ್ಕಾಗಿ ರೈತರು ಬಳಸ್ಬೋದು ಅಂತಕ್ಕಂಥ ವಿಚಾರವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ರೈತರಿಗೆ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಬನ್ನಿ, ಅವರಿಂದ ವಿಚಾರ ತಿಳ್ಕೊಳ್ಳೋಣ. ನಮಸ್ಕಾರ ಡಾಕ್ಟರ್ ಅರುಣ್ ಕುಮಾರ್ ಹೊಸಮನಿ ಅವರೇ. ನಮಸ್ಕಾರ ಸರ್, ಎಲ್ಲ ರೈತ ಬಾಂಧವರಿಗೆ ನನ್ನ ನಮಸ್ಕಾರಗಳು. ಸರ್ ಹೇಳಿ, ಹೋದ ವರ್ಷ ಎಲ್ಲ ಸಾಕಷ್ಟು ರೈತರು ಜೈವಿಕ ಕೀಟ ಹತೋಟಿ ವಿಭಾಗದ ವತಿಯಿಂದ ಸಾಕಷ್ಟು ಬೇಡಿಕೆ ಬಂತು, ವಿಶೇಷವಾಗಿ ಮೆಣಸಿನಕಾಯಿ ಬೆಳೆಗೆ ಖರೀದಿಗೆ ಬಂದದ್ದು ಬಹಳಷ್ಟು ಎಲ್ಲರಿಗೆ ರೈತರಿಗೆ ಪರಿಚಯ, ಅದಕ್ಕಾಗಿ ಬಹಳಷ್ಟು ರೈತರು ಇದನ್ನು ಸಿಂಪರಣೆಯನ್ನು ಮಾಡಿದ್ವಿ ಅಂತಕ್ಕಂಥ ವಿಚಾರ ಹೇಳಿದರು. ನಿಮ್ಮಲ್ಲಿ ಏನೇನು ಉತ್ಪಾದನೆ ಆಗ್ತಿದೆ, ಜೈವಿಕ ಶಿಲೀಂಧ್ರನಾಶಕಗಳು, ಜೈವಿಕ ಕೀಟನಾಶಕಗಳು ಏನೇನು ಆಗ್ತಾ ಇದ್ದಾವೆ? ಮುಖ್ಯವಾಗಿ ಹೇಳಬೇಕಾಯ್ತಂತಂದ್ರೆ ನಮ್ಮ ಜೈವಿಕ ನಿಯಂತ್ರಣ ವಿಭಾಗ ಅಥವಾ ಬಯೋ ಕಂಟ್ರೋಲ್ ಲ್ಯಾಬೊರೇಟರಿ ಅಂತ ಬಹಳಷ್ಟು ರೈತರ ಬಾಯಲ್ಲಿ ಇದು ಒಂದು ಪದ ಬಳಕೆ ಆಗ್ತಾ ಇದೆ. ಸೊ ಈ ಒಂದು ಜೈವಿಕ ನಿಯಂತ್ರಣ ವಿಭಾಗದಲ್ಲಿ ನಾವು ಪ್ರಮುಖವಾಗಿ ಇನ್ನೇನು ಈ ಕೀಟನಾಶಕಗಳಿಂದ ಏನು ದುಷ್ಪರಿಣಾಮಗಳು ಆಗ್ತಾ ಇದ್ದಾವೆ, ರಾಸಾಯನಿಕ ಕೀಟನಾಶಕಗಳ ದುಷ್ಪರಿಣಾಮ ಕಡಿಮೆ ಮಾಡಬೇಕಾಯ್ತಂತಂದರೆ ಈ ಒಂದು ಸಾವಯವ ಕೃಷಿ ಪದ್ಧತಿಯಲ್ಲಿ ಏನು ಉಪಯೋಗಕ್ಕೆ ಬೇಕಾಗಿದೆ ಜೈವಿಕ ಪರಿಕರಗಳು, ಆ ಪರಿಕರಗಳ ಉತ್ಪಾದನೆಯನ್ನು ನಮ್ಮ ಒಂದು ಬಯೋ ಕಂಟ್ರೋಲ್ ಲ್ಯಾಬೊರೇಟರಿಯಲ್ಲಿ ನಾವು ಉತ್ಪಾದನೆ ಮಾಡ್ತಾ ಇದ್ದೇವೆ. ಅದರಲ್ಲಿ ಪ್ರಮುಖವಾಗಿ ಹೇಳಬೇಕಾಯ್ತಂತಂದರೆ ಈ ಒಂದು ಶುಗರ್ ಕೇನ್ ಅಥವಾ ಕಬ್ಬಿನ ಬೆಳೆ ಆಗಿರ್ಬೋದು ಅಥವಾ ಭತ್ತದ ಬೆಳೆ ಆಗಿರ್ಬೋದು, ಬದನೆ ಬೆಳೆ ಆಗಿರ್ಬೋದು, ಇಂಥ ಒಂದು ಬೆಳೆಗಳಲ್ಲಿ ಏನು ಕಾಂಡ ಕೊರಕಗಳು ಬರ್ತವೆ, ಕಾಂಡ ಕೊರಕಗಳು ಅಂತ ಭಾಳಷ್ಟು ನಿಮಗೆಲ್ಲ ಚೆನ್ನಾಗಿ ಗೊತ್ತಿರುವಂಥ ಒಂದು ಕೀಟ, ಈ ಕಾಂಡ ಕೊರಕ ಬಾಧೆಯನ್ನು ಕಡಿಮೆ ಮಾಡಲಿಕ್ಕೆ ಜೈವಿಕವಾಗಿ ನಾವು ಏನಾದರೂ ಮಾಡಲಿಕ್ಕೆ ಅನುಕೂಲ ಆಗುತ್ತೇನೋ ಅನ್ನೋ ಒಂದು ದೃಷ್ಟಿಯಿಂದ ನಮ್ಮ ಒಂದು ಪ್ರಯೋಗಾಲಯದಲ್ಲಿ ನಾವು ಟ್ರೈಕೋಗ್ರಾಮ ಅನ್ನೋ ಒಂದು ಪರತಂತ್ರ ಜೀವಿಯನ್ನು ಉತ್ಪಾದನೆ ಮಾಡ್ತಾ ಇದ್ದೀವಿ. ಪರತಂತ್ರ ಜೀವಿ ಅಂತಂದ್ರೆ ಈ ನಮ್ಮ ಏನು ಕಾಂಡ ಕೊರದ ಹುಳದ ತತ್ತಿ ಇಡ್ತದೋ ಆ ತತ್ತಿಯನ್ನು ನಾಶ ಮಾಡುವಂತ ಒಂದು ಗುಣ ಏನದ ಅಂತಂದ್ರೆ ಈ ಒಂದು ಟ್ರೈಕೋಗ್ರಾಮ ಅನ್ನೋ ಒಂದು ಪರತಂತ್ರ ಜೀವಿಯಲ್ಲಿದೆ. ಸೊ ಇದನ್ನು ಅಧಿಕ ಪ್ರಮಾಣದಲ್ಲಿ ನಮ್ಮ ಬಯೋ ಕಂಟ್ರೋಲ್ ಲ್ಯಾಬ್ನಲ್ಲಿ ಉತ್ಪಾದನೆ ಮಾಡಿಬಿಟ್ಟು ಬಹಳಷ್ಟು ರೈತರಿಗೆ ನಾವು ಇದನ್ನು ತಲುಪಿಸ್ತಾ ಇದ್ದೀವಿ. ಅದರಲ್ಲೂ ಕೂಡ ಭತ್ತದಲ್ಲಿ ಮತ್ತು ಕಬ್ಬಿನ ಬೆಳೆಯಲ್ಲಿ ಬರುವಂತಹ ಕಾಂಡ ಕೊರಕದ ಒಂದು ಬಾಧೆ ನಿರ್ವಹಣೆ ಮಾಡಲಿಕ್ಕೆ ನಮ್ಮ ಒಂದು ಜೈವಿಕ ನಿಯಂತ್ರಣ ವಿಭಾಗದಲ್ಲಿ ಉತ್ಪಾದನೆ ಮಾಡಿಬಿಟ್ಟು ರೈತರಿಗೆ ತಲುಪಿಸ್ತಾ ಇದ್ದೀವಿ. ಅದನ್ನ ಯಾವ ತರ ನಾವು ಉಪಯೋಗ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಒಂದೆರಡು ವಿಷಯಗಳನ್ನು ಪ್ರಸ್ತಾವನೆ ಮಾಡ್ತಾ ಇದ್ದೀನಿ. ಮೊಟ್ಟ ಮೊದಲನೇದಾಗಿ ಈ ಭತ್ತದಲ್ಲಿ ನಾವು ನಾಟಿ ಮಾಡಿದ 20 ದಿನದ ನಂತರ 10 ದಿನಗಳ ಅವಧಿಯಲ್ಲಿ ಅಂದ್ರೆ ಅಂತರ 10 ದಿನಗಳ ಅಂತರದಲ್ಲಿ ಸುಮಾರು 4 ಸಲ ಏನದ ಈ ಪರತಂತ್ರ ಜೀವಿಗಳನ್ನ ನಾವು ನಮ್ಮ ಹೊಲದಲ್ಲಿ ಬಿಡಬೇಕು. ಅದನ್ನ ಯಾವ ತರ ಬಿಡುಗಡೆ ಮಾಡಬೇಕು ಅಂತ ಹೇಳ್ಬೇಕಂತಂದ್ರೆ ನಾವು ಟ್ರೈಕೋ ಕಾರ್ಡ್ ಅಂತ ಹೇಳಿ ನಾವು ಉತ್ಪಾದನೆ ಮಾಡ್ತೇವೆ. ಕಾರ್ಡ್ ರೂಪದಲ್ಲೇ ಕೊಡ್ತೀರಿ ನೀವು? ಕಾರ್ಡ್ ರೂಪದಲ್ಲೇ ಕೊಡ್ತೇವೆ ಅಂದ್ರೆ ತತ್ತಿಗಳು ಟ್ರೈಕೋಗ್ರಾಮ ಅನ್ನೋ ಒಂದು ಪರತಂತ್ರ ಜೀವಿಗಳು ಈ ಒಂದು ಸ್ತುಪಾವಸ್ಥೆ ಅಂತ ಏನು ಕರಿತೀವಿ, ಪ್ಯೂಪಲ್ ಸ್ಟೇಜ್ ಅಂತ ಹೇಳಿ ಕರಿತೀವಿ, ಅಂತ ಇರುವಂತ ಒಂದು ಸ್ಥಿತಿಯಲ್ಲಿ ನಾವು ಕಾರ್ಡ್ಗಳನ್ನು ಕೊಡ್ತೀವಿ. ಒಂದು ಕಾರ್ಡ್ನಲ್ಲಿ ಸುಮಾರು 20,000 ಈ ಟ್ರೈಕೋಗ್ರಾಮ ಪರತಂತ್ರ ಜೀವಿಗಳು ಇರ್ತವೆ. 20,000 ಪರತಂತ್ರ ಜೀವಿಗಳು ಇರ್ತವೆ. ಅದನ್ನು 1 ಎಕರೆಗೆ 5 ಕಾರ್ಡ್ಗಳನ್ನ ನಾವು ಬಿಡುಗಡೆ ಮಾಡ್ರಿ ಅಂತ ಹೇಳ್ತೇವೆ. ಅಂದ್ರೆ ಅಲ್ಲೆಲ್ಲೇ ಸ್ಟೆಪ್ಲಿಂಗ್ ಮಾಡೋದು ಅಂತ ಹೇಳ್ತೀವಿ. ಈಗ ಸಿಂಪಲ್ ಆಗಿ ಮಾಡ್ತಾ ಇರೋದು ಈಗ ರೈತರಿಗೆ ಏನಿದೆ ಅಂತಂದ್ರೆ ಒಂದು ಕಾರ್ಡ್ನಲ್ಲಿ ನಾವು ಏನು ಒಂದು 20,000 ಕಾರ್ಡ್ ಇದು ಹೇಳಿ ಒಂದು ಕಾರ್ಡ್ ಏನು ಹೇಳ್ತೀನಿ, ಆ ಕಾರ್ಡನ್ನ ನಾವು 12 ತುಂಡುಗಳನ್ನಾಗಿ ಮಾಡ್ಬೋದು. 12 5 ಅಂದ್ರೆ 5 ಕಾರ್ಡ್ಸ್ 12 60 ತುಂಡುಗಳಾಗ್ತವೆ, ಅಥವಾ ಪೀಸ್ಗಳಾಗುತ್ತವೆ. ಆ 60 ಪೀಸ್ಗಳು ಏನದ ಒಂದು 10 ಹೆಜ್ಜೆಗೆ ಒಂದು ಎಕರೆಗೆ. ರೈತರಿಗೆ ಈಗ ನಮಗೆ ಭತ್ತದಾಗಂತೂ ಸರಳ ಆಗಿ ಮಾಡಿದೀವಿ ಸರ್. ನಾವು ಈಗ ಒಂದು 4 ಮೀಟರ್ಗೆ ಒಂದು ಮಧ್ಯದಾಗ ಒಂದು ಅಲೆ ಇದ್ರ ತರ ಜಾಗ ಬಿಟ್ಟಿರ್ತಾರೆ. ಆ ಜಾಗದಾಗ ಸ್ಟೆಪಲ್ ಮಾಡ್ಕೋತ ಹೋಗ, 10 ಹೆಜ್ಜೆಗೆ ಒಂದು ಸ್ಟೆಪಲ್ ಮಾಡ್ಕೋತ ಹೋಗ್ರಿ ಅಂತಂದ್ರೆ ಒಂದು 60 ಹೆಜ್ಜೆಗೆ ಏನದ ಇದನ್ನೆಲ್ಲ ನಾವು ತುಂಡುಗಳನ್ನು ಹಚ್ಚಿ ಆಮೇಲೆ ನೆಕ್ಸ್ಟ್ ಟೈಮ್ ಬಿಡ್ಬೇಕಂತಂದ್ರೆ ಈ ತರ ನಾವು ಸುಮಾರು 4 ಸಲ ನಾವು ಈ ಬಿಡುಗಡೆ ಮಾಡ್ಬೇಕು. ಈ ಕಾಡುಗಳನ್ನು ಸ್ಟೆಪ್ಲಿಂಗ್ ಮಾಡ್ಕೋತ ಹೋಗ್ಬೇಕು. ಇದರಿಂದ ಬಹಳಷ್ಟು ರೈತರು ಅಂದ್ರೆ ರೈತರ ಒಂದು ಅಭಿಪ್ರಾಯ ಅಂತ ನಾವು ಏನ್ ಕೇಳ್ಕೊತ ಇದ್ವಿ, ರೈತರ ಅಭಿಪ್ರಾಯದ ಪ್ರಕಾರ ಸುಮಾರು ಏನಿಲ್ಲ ಅಂತಂದ್ರೆ 50% ಈ ಒಂದು ಕಾಂಡಕೊರಕದ ಬಾಧೆ ನಮ್ಮ ಭತ್ತದಲ್ಲಿ ಕಡಿಮೆ ಮಾಡಿದ್ದಾರೆ. ಅದೇ ರೀತಿ ನಾವು ಈ ಕಬ್ಬಿನಲ್ಲಿ ಹೇಳ್ಬೇಕಾಯ್ತಂತಂದ್ರೆ ಈ ಮಂಡಕ್ಕಿ ಹುಳ ಅಂತ ಹೇಳಿ ಕರೀತಾರೆ ನಮ್ಮ ರೈತರು. ಬಹಳಷ್ಟು ಕಡೆ ನಾವು ಹೂವಿನ ಹಡಗ್ಲಿ ದೆನ್ ಹೊಸಪೇಟೆ ಅಲ್ಲೆಲ್ಲ ಕಡೆ ಬಹಳಷ್ಟು ಕಡೆ ನಾವು ಪ್ರಾತ್ಯಕ್ಷತೆಗಳು ಮಾಡಿದ್ದೀವಿ. ಅಲ್ಲಿ ಕೂಡ ಅಂತಂದ್ರೆ ಈಗ ಈ ಮೇ ಮತ್ತು ಜೂನ್ ತಿಂಗಳಲ್ಲಿ ಸುಮಾರು ಬೆಳೆ ಏನಿರ್ತದೆ, 2 ತಿಂಗಳ ಬೆಳೆ ಇರ್ತದೆ. ಸೊ ಅಂತ ಒಂದು ಸಂದರ್ಭದಲ್ಲಿ 2 ತಿಂಗಳ ಬೆಳೆ ಇದ್ದಾಗ ಮಾತ್ರ ಅರ್ಲಿ ಶೂಟ್ ಬರ್ ಅಂತೇಳಿ ಇಂಗ್ಲಿಷ್ ನಲ್ಲಿ ಕರೀತಾರೆ ಅದನ್ನ, ಅಥವಾ ನಮ್ಮ ರೈತರ ಭಾಷೆಯಲ್ಲಿ ಹೇಳ್ಬೇಕಾಯ್ತಂದ್ರೆ ಮಂಡಕ್ಕಿ ಹುಳ ಅಂತೇಳಿ ಕರೀತಾರೆ. ಇದು ಒಂದು ಮೇ ಮತ್ತು ಜೂನ್ ತಿಂಗಳ ಅವಧಿಯಲ್ಲಿ ಬಹಳಷ್ಟು ಪ್ರಮಾಣದಲ್ಲಿ ಈ ಒಂದು ಕೀಟದ ಬಾಧೆ ಬರ್ತದೆ. ಸೊ ಅಂತ ಒಂದು ಸಂದರ್ಭದಲ್ಲಿ ಕೂಡ ನಾ ಮೊದಲೇ ಹೇಳಿದಂಗೆ 5 ಕಾರ್ಡು ಪ್ರತಿ ಎಕರೆಗೆ 60 ಪೀಸ್ ಮಾಡ್ಕೋಬೇಕು. ಇಲ್ಲಿ ಭತ್ತದಾಗ ಆದ್ರೆ ಇನ್ನು ನಮಗೆ ಸ್ಟೆಪ್ಲಿಂಗ್ ಮಾಡೋದು ತುಂಬಾ ಕಷ್ಟ ಆಗ್ತದೆ, ಆದ್ರೆ ಕಬ್ಬಿನಲ್ಲಿ ಬಹಳ ಈಸಿ. ರವದಿ ಕೆಳಗಡೆ ನಾವು ಸ್ಟೆಪ್ಲಿಂಗ್ ಮಾಡಿಬಿಟ್ಟೆವು ಅಂತಂದ್ರೆ ಸೊ ಆರಾಮಾಗಿ ಅಂದ್ರೆ ಸೂರ್ಯನ ಕಿರಣಗಳು ಅಷ್ಟೊಂದು ಹಾಕಿ ನಾವು ಏನು ಪರತಂತ್ರ ಜೀವಿಗಳು ಬಿಟ್ಟಿರ್ತೀವಿ ಅದಕ್ಕೂ ಹಾನಿ ಆಗೋದಿಲ್ಲ. ಅದೇ ರೀತಿ ಇತರ ಕೀಟಗಳು ಅಂದ್ರೆ ಪ್ರಿಡೇಟರ್ಸ್ ಅಂತ ಹೇಳಿ ಕರಿತೀವಲ್ಲ ಸರ್ ನಾವು, ಆ ಪ್ರಿಡೇಟರ್ಸ್ ಅನ್ನೋಂತ ಪರಭಕ್ಷಕ ಕೀಟಗಳು ಅದನ್ನು ಕೂಡ ತಿನ್ನಬಾರ್ದು ಅನ್ನೋ ಒಂದು ದೃಷ್ಟಿಯಿಂದ ಈ ತರ ನಾವು ಈ ಒಂದು ಟ್ರೈಕೋಗ್ರಾಮ್ ಅನ್ನೋಂತ ಒಂದು ಪರತಂತ್ರ ಜೀವಿ ಅಂದ್ರೆ ಜೀವಿನೇ ನಾವು ನಮ್ಮ ಜೈವಿಕ ನಿಯಂತ್ರಣ ವಿಭಾಗದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಉತ್ಪಾದನೆ ಮಾಡಿಬಿಟ್ಟು ರೈತರಿಗೆ ತಲುಪಿಸ್ತಾ ಇದ್ದೀವಿ. ಅದರಿಂದ ಬಹಳಷ್ಟು ರೈತರಿಗೆ ಅನುಕೂಲ ಆಗ್ತಾ ಇದೆ. ಇದು ಟ್ರೈಕೋಗರ್ಮ ಕಾರ್ಡ್ ಅನ್ನ ಬಿಟ್ಟ ಮೇಲೆ, ಟ್ರೈಕೋಗರ್ಮ ಪರತಂತ್ರ ಜೀವಿಯನ್ನು ಬಿಟ್ಟ ಮೇಲೆ ಅದು ಯಾವ ರೀತಿ ಕೆಲಸ ಮಾಡುತ್ತೆ ಕಬ್ಬಿನ ಬೆಳೆಯಲ್ಲಿ ಮತ್ತು ಭತ್ತದ ಬೆಳೆಯಲ್ಲಿ ಕಾಂಡ ಕೊರಕಗಳ ನಿರ್ಮೂಲನೆ ಮಾಡಲಿಕ್ಕೆ? ಅಂದ್ರೆ ಈಗ ಕಾಂಡ ಕೊರಕದ ಏನು ಒಂದು ಮೌತ್ ಅಂತ ಏನು ಕರಿತೀವಿ ಅಥವಾ ಅಡಲ್ಟ್ ಸ್ಟೇಜ್ ಅಂತ ಕರಿತೀವಿ, ಅದು ಪ್ರೌಢ ಕೀಟ ಏನಿರ್ತದ, ಹೆಣ್ಣು ಪತಂಗ ಏನ್ ಮಾಡ್ತದೆ ತನ್ನ ತತ್ತಿಗಳು ಇಟ್ಬಿಡ್ತದೆ. ಸೊ ಎಲ್ಲಿ ತತ್ತಿಗಳು ಇಟ್ಟಿರ್ತದೋ ಅಂತ ಒಂದು ಪ್ರದೇಶದ ತತ್ತಿ ಇಟ್ಟಿರುವಂತ ಜಾಗದಾಗ ಈ ಟ್ರೈಕೋಗ್ರಾಮನ್ ಅಂತ ಪರತಂತ್ರ ಜೀವಿ ಪ್ರೌಢ ಹೋಗಿ ತನ್ನ ತತ್ತಿ ಇಟ್ಬಿಡ್ತದ ಅದ್ರ ಮೇಲೆ. ಅಂದ್ರೆ ಮುಂದೆ ನಮ್ ಬೆಳೆಯನ್ನು ನಾಶ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ, ಯಾಕಂತಂದ್ರೆ ಅಲ್ಲಿ ಮರಿ ಹುಳ ಆಗ್ಲಿಕ್ಕೆ ಬಿಟ್ಬಿಡೋದಿಲ್ಲ. ಸೊ ಆ ಒಂದು ದೃಷ್ಟಿಯಿಂದ ಈ ಒಂದು ಟ್ರೈಕೋಗ್ರಾಮನ್ ಅಂತ ಪರತಂತ್ರ ಜೀವಿ ಸುಮಾರು ವರ್ಷಗಳಿಂದ ನಮ್ಮ ಒಂದು ಯಾವುದೇ ಒಂದು ಜೈವಿಕ ನಿಯಂತ್ರಣ ವಿಭಾಗ ಇದೆ ಅಂತಂದ್ರೆ ಅಲ್ಲಿ ಕಂಪಲ್ಸರಿ ಅಂದ್ರೆ ಖಡಾಖಂಡಿತವಾಗಿ ಅಲ್ಲೊಂದು ಈ ಟ್ರೈಕೋಗ್ರಾಮ್ ಅನ್ನೋ ಪರತಂತ್ರ ಜೀವಿ ಉತ್ಪಾದನೆ ಮಾಡಿಬಿಟ್ಟು ರೈತರಿಗೆ ತಲುಪಿಸ್ತಾ ಇದೆ. ಅದರ ವಿಶೇಷವಾಗಿ ಕಾಂಡ ಕೊರಕ ಹುಳುವಿಗೆ ಮಾತ್ರ ಇದು ಕೆಲಸ ಮಾಡುತ್ತೆ. ಕಾಂಡ ಕೊರಕ ಕೀಟಗಳೇ ಬಹಳಷ್ಟು ಪರಿಣಾಮಕಾರಿಯಾಗಿ ಕೆಲಸ. ಎಲ್ಲೆಲ್ಲಿ ಯಾವ ಬೆಳೆಯಲ್ಲಿ ಕಾಂಡ ಕೊರಕ ಹುಳುವಿನ ಬಾಧೆ ಇರುತ್ತೆ ಅಲ್ಲೆಲ್ಲ ಬಿಡಬಹುದು ಅಂತ ಹೇಳಿದ್ರೆ ಅಂದ್ರೆ ಈಗ ಸರ್ ಬೆಳೆಗಳು ಏನ್ ನಾ ಹೇಳದಲ್ಲ, ಭತ್ತದಲ್ಲಿ ಬಹಳ ಅಷ್ಟು ಅನುಕೂಲ ಆಗ್ತದೆ ನಮಗೆ. ಭತ್ತ ಆಗಿರ್ಬೋದು, ಕಬ್ಬು ಆಗಿರ್ಬೋದು, ಬದನೆ ಆಗಿರ್ಬೋದು, ಈವನ್ ಕೆಲವೊಂದ್ ಕಡೆ ಟೊಮ್ಯಾಟೊ ಬೆಳೆಯಲ್ಲೂ ಕೂಡ ಬಹಳಷ್ಟು ಚೆನ್ನಾಗಿ ಇದರದ ಒಂದು ಈ ಪರತಂತ್ರ ಜೀವಿ ತುಂಬಾ ಚೆನ್ನಾಗಿ ಕೆಲಸ ಮಾಡಿದೆ ಅಂತ ನಿದರ್ಶನಗಳಿದ್ದಾವೆ. ಎಷ್ಟು ಕಾಸ್ಟ್ ಆಗ್ಬೋದು ಸರ್ ಇದಕ್ಕೆ? ಒಂದ್ ಎಕರೆಗೆ ತಾವ್ ಹೇಳಿದ್ರೆ ಒಂದ್ ಎಕರೆಗೆ 100 ರೂಪಾಯಿ ಆಗುತ್ತೆ. 100 ರೂಪಾಯಿ ಒಂದ್ ಸಲ ರಿಲೀಸ್ ಮಾಡ್ಲಿಕ್ಕೆ 100 ರೂಪಾಯಿ ಆಗುತ್ತೆ. 3-4 ಸಲ ರಿಲೀಸ್ 400-500 ಸುಮಾರು ಏನಿಲ್ಲ. ಈಗ ನಾವು ಕೀಟನಾಶಕ ಅಂದ್ರೆ ಆಲ್ಮೋಸ್ಟ್ 80-90% ನಿರ್ವಹಣೆ ಆಗ್ತದೆ. ನಿಸರ್ಗನ್ನು ಕಾಪಾಡ್ಕೋಬೇಕು, ಜೈವಿಕ ಹತೋಟಿಯಲ್ಲೂ ಕೂಡ ನಾವು ಸುಮಾರು 40-50% ಆದರೂ ಕೂಡ ಬಹಳಷ್ಟು ಅನುಕೂಲ ಆಗ್ತದೆ ಅಂತ ಹೇಳಿಕೆ ಹೇಳ್ಬೋದು ಇದರಲ್ಲಿ. ಈಗ ನಮ್ಮ ರೈತರು ಇತ್ತೀಚೆಗೆ ಮೆಣಸಿನಕಾಯಿಯನ್ನ ಬೆಳೀತಾ ಇದ್ದಾರೆ. ಮೆಣಸಿನಕಾಯಲ್ಲಿ ಅತಿಯಾದ ಕೀಟನಾಶಕ ಬಳಸೋದ್ರಿಂದ ಸಾಕಷ್ಟು ಹಾನಿ ಆಗ್ತದೆ. ಇಲ್ಲಿ ಕೀಟನಾಶಕ ಬಳಸಲಾರದೆ ಜೈವಿಕ ಕೀಟನಾಶಕಗಳು, ಜೈವಿಕ ಶಿಲೀಂಧ್ರನಾಶಕಗಳು ಯಾವ್ಯಾವ ಬಳಸಲಿಕ್ಕೆ, ಯಾವ್ಯಾವ ಕೀಟದ ಮೇಲೆ ತಾವು ಅಭಿವೃದ್ಧಿ ಪಡಿಸಿದಿರಿ? ಮೆಣಸಿನಕಾಯಲ್ಲಿ ಹೇಳ್ಬೇಕಾಯ್ತಂತಂದ್ರೆ ಇತ್ತೀಚಿನ ದಿನದಾಗ ಈ ಒಂದು ತಾವು ಮೊದಲೇ ಹೇಳ್ದಾಗೆ ಈ ಬ್ಲ್ಯಾಕ್ ಥ್ರಿಪ್ಸ್ ಅಂತ ಹೇಳ್ತೇವೆ ಅಥವಾ ಕರಿ ನುಸಿ ಅಂತ ಹೇಳ್ತಾ ಇದ್ದೀವಿ, ಅದು ಪ್ರಮಾಣ ಜಾಸ್ತಿ ಇತ್ತು ಒಂದು 2 ವರ್ಷದ ಹಿಂದ್ಗಡೆಯಿಂದ. ಬಟ್ ಹೋದ ವರ್ಷ ನಿಮಗೆಲ್ಲ ಚೆನ್ನಾಗಿ ಗೊತ್ತಿದೆ, ಮಳೆಯಲ್ಲಿ ಆಗಿರುವಂತ ಬದಲಾವಣೆ, ಏರುಪೇರು ಹವಾಮಾನದಲ್ಲಿ ಆಗಿರುವಂತ ಏರುಪೇರಿನಿಂದ ಮಳೆ ಅಷ್ಟೊಂದು ಚೆನ್ನಾಗಿ ಆಗ್ಲಿಲ್ಲ ಹೋದ ವರ್ಷ. ಆಮೇಲೆ ಬೆಳೆನೂ ಮೆಣಸಿನಕಾಯಿ ಬೆಳೆ ಡಿಸೆಂಬರ್ ಅನ್ನೋದ್ರಾಗ ಎಲ್ಲ ಆಲ್ಮೋಸ್ಟ್ ಕಟಾವ್ ಆಗ್ಬಿಡ್ತು ನೀರಿನ ಅಭಾವ ಅವೆಲ್ಲ ಹಲವಾರು ಸಮಸ್ಯೆಗಳಿಂದ ಬೆಳೆನೂ ಕೂಡ ಅಷ್ಟೊಂದು ಇದು ಚೆನ್ನಾಗಿ ಬರಲಿಲ್ಲ. ಅದಾಗೂ ಕೂಡ ನಮ್ಮ ಜೈವಿಕ ನಿಯಂತ್ರಣ ವಿಭಾಗದಲ್ಲಿ ಹಲವಾರು ಜೈವಿಕ ಕೀಟ ಶಿಲೀಂಧ್ರ ನಾಶಕಗಳನ್ನ ನಾವು ಉತ್ಪಾದನೆ ಮಾಡ್ತಾ ಇದ್ದೀವಿ. ಮೊದಲನೇದಾಗಿ ಹೇಳ್ಬೇಕಾಯ್ತಂದ್ರೆ ಮೆಟ್ರೇಜಮ್ ಮೆನೆಸೋಪ್ಲೆ ಆಗಿರ್ಬೋದು, ಮೆಟ್ರೇಜಮ್ ರಿಲಾಯ್ ಅಂತ ಹೇಳಿ ಇರ್ಬೋದು, ಆಮೇಲೆ ಬೆವರಿಯ ಬ್ಯಾಸೇನ ಆಗಿರ್ಬೋದು, ಐಸೇರಿ ಅಂತೇಳಿ ಇನ್ನೊಂದು ಜೈವಿಕ ಕೀಟ ಶಿಲೀಂಧ್ರ ನಾಶಕ ನಾವು ಉತ್ಪಾದನೆ ಮಾಡ್ತಾ ಇದ್ದೀವಿ. ನಾವು ಈ ವರ್ಷ ರೈತರಿಗೆ ಬಹಳಷ್ಟು ರೈತರು ನಮ್ಮ ಜೈವಿಕ ನಿಯಂತ್ರಣ ವಿಭಾಗಕ್ಕೆ ಭೇಟಿ ಮಾಡಿದ್ದಾರೆ. ನಾವೊಂದು ಯಾರೊಬ್ಬ ರೈತರು ಬಂದರೂ ಕೂಡ ಅವ್ರದ್ದೆಲ್ಲ ಡೀಟೇಲ್ಸ್ ಎಂಟ್ರಿ ಮಾಡ್ಕೋತಾ ಇದ್ದೀವಿ ಸರ್, ಏನಕ್ಕೋಸ್ಕರ ಬಂದಿದ್ದಾರೆ, ಅವ್ರಿಗೆ ಏನು ಪರಿಹಾರ ಕೊಡಬೇಕು ಅಂತೇಳ್ಬಿಟ್ಟು ಹೋದ ವರ್ಷದಲ್ಲಿ ಸುಮಾರು 6,000-7,000 ಅಷ್ಟು ರೈತರು ನಮ್ಮ ಒಂದು ಜೈವಿಕ ನಿಯಂತ್ರಣ ವಿಭಾಗಕ್ಕೆ ಭೇಟಿ ಮಾಡಿಬಿಟ್ಟು ಅದರಲ್ಲೂ ಪ್ರಮುಖವಾಗಿ ತಾವು ಹೇಳಿದ ಹಾಗೆ ಈ ಒಂದು ಕಪ್ಪು ನುಸಿ ನಿರ್ವಹಣೆ ಮಾಡಬೇಕಾದ್ರೆ ಏನು ಕ್ರಮಗಳು ತೆಗೆದುಕೊಳ್ಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ ತೆಗೆದುಕೊಂಡು ಅದರ ಜೊತೆಗೆ ನಮ್ಮಲ್ಲಿ ಉತ್ಪಾದನೆ ಮಾಡ್ತಿರುವಂತಹ ಜೈವಿಕ ಕೀಟನಾಶಕಗಳನ್ನು ತೆಗೆದುಕೊಂಡು ಹೋಗಿದ್ದಾರೆ. ಅಲ್ಲಿ ಕೂಡ ಅಂದ್ರೆ ಸುಮಾರು 50-60% ನಿರ್ವಹಣೆ ಆಗಿದೆ ಅನ್ನೋಂತ ಒಂದು ರೈತರ ಅಭಿಪ್ರಾಯ ಇದೆ. ಆಮೇಲೆ ಈ ಒಂದು ಕಪ್ಪು ನುಸಿನ ನಿರ್ವಹಣೆ ಮಾಡಲಿಕ್ಕೆ ನಾವು ಬೆವರೆ ಬ್ಯಾಸಿಯಾನ ಅನ್ನೋಂತ ಒಂದು ಜೈವಿಕ ಕೀಟ ಶಿಲೀಂಧ್ರ ನಾಶಕ, ಅದ್ರ ಜೊತೆಗೆ ಐಸೇರಿಯಾ ಅನ್ನೋಂತ ಇನ್ನೊಂದು ಹೊಸ ಜೈವಿಕ ಕೀಟ ಶಿಲೀಂಧ್ರ ನಾಶಕ ನಾವು ಉತ್ಪಾದನೆ ಮಾಡಿಬಿಟ್ಟು ಎರಡು ಮಿಕ್ಸ್ ಮಾಡಿ ಸಿಂಪಡಣೆ ಮಾಡ್ಲಿಕ್ಕೆ ನಾವು ರೈತರಿಗೆ ಹೇಳಿಕೊಟ್ಟಿದ್ದೀವಿ. ಸೊ ಅಲ್ಲಿ ಬಹಳಷ್ಟು ಚೆನ್ನಾಗಿ ಒಂದು ರೈತರ ಅಭಿಪ್ರಾಯ ಆಗಿರ್ಬೋದು ಅಥವಾ ಒಂದು ಫಲಿತಾಂಶ ತುಂಬಾ ಚೆನ್ನಾಗಿ ಬಂದಿದೆ. ಹೇಗೆ ಇದನ್ನು ಸಿಂಪರಣೆ ಮಾಡೋದು, ಒಂದು ಎಕರೆಗೆ ಎಷ್ಟು ಖರ್ಚಾಗುತ್ತೆ ಮತ್ತು ಯಾವ ರೀತಿ ರೈತರು ಎಷ್ಟು ಸಲ ಸಿಂಪರಣೆ ಮಾಡಬೇಕಾಗುತ್ತೆ ಈ ಕರಿನುಸಿ ಸಲುವಾಗಿ ಮೆಣಸಿನಕಾಯಿಯಲ್ಲಿ? ಮೆಣಸಿನಕಾಯಿ ಅಂತಂದ್ರೆ ಸರ್ ಮೊದಲು ಹೇಳಬೇಕಾಯ್ತಂದ್ರೆ ಮೆಣಸಿನಕಾಯಿ ಅಂತಂದ್ರೆ ಒಂಥರ ತುಂಬಾ ಕಷ್ಟಕರವಾದಂತ ಒಂದು ಬೆಳೆ ಅಂತ ಹೇಳ್ಬೋದು. ಯಾಕಂದ್ರೆ ಬಹಳಷ್ಟು ಕೀಟ ಮತ್ತು ರೋಗ ನಾಶಗಳು ಯಥೇಚ್ಛವಾಗಿ ಬರ್ತಾ ಇರ್ತವೆ ಈ ಒಂದು ಬೆಳೆಯಲ್ಲಿ. ಈ ಕಪ್ಪು ನುಸಿಗೆ ನಾವು ಟಾರ್ಗೆಟ್ ಮಾಡ್ಕೊಂಡಿದ್ದಲ್ಲೇ ಆದರೆ ಸುಮಾರು 10 ದಿವಸಕ್ಕೆ ಒಂದ್ಸಲ ನಾವು ಇದು ಬೆವೇರಿಯಾ ಬ್ಯಾಸಿಯಾನ ಮತ್ತು ಐಸೇರಿಯಾನ ಅಂತ ಒಂದು ಜೈವಿಕ ಕೀಟ ಶಿಲೀಂಧ್ರ ನಾಶಕ 1 ಎಕರೆಗೆ 1/2 ಕೆಜಿ ಬೆವೇರಿಯಾ 1/2 ಕೆಜಿ ಐಸೇರಿಯಾನ ಅಂತದ್ದು ನಾವು ಮಿಕ್ಸ್ ಮಾಡಿಕೊಟ್ಟಿದ್ದೀವಿ. ಅದು ತುಂಬಾ ಚೆನ್ನಾಗಿ ಕೆಲಸ ಮಾಡಿದೆ. ಅಂದ್ರೆ 1 ಎಕರೆಗೆ 1 ಕೆಜಿ ಸುಮಾರು 200 ರೂಪಾಯಿ ತನಕ ಒಂದು ಖರ್ಚು ಬರುತ್ತೆ. ಒಂದ್ಸಲ ಸಿಂಪರಣೆ ಮಾಡಬೇಕಾಯ್ತಂತಂದ್ರೆ ಸುಮಾರು ನಾವು 10 ದಿವಸದ ಅಂತರದಲ್ಲಿ 10 ಅಥವಾ 15 ದಿವಸ ಅಂತರದಲ್ಲಿ 5-6 ಸಿಂಪರಣೆ ಮಾಡಿದ್ದಲ್ಲೇ ಆದರೆ ಸುಮಾರು 50-60% ಈ ಒಂದು ಕಪ್ಪು ನುಸಿ ಬಾಧೆನ ನಾವು ಕಡಿಮೆ ಮಾಡಬಹುದಾಗಿದೆ. ಆಮೇಲೆ ಕಂಟಿನ್ಯೂಸ್ ನೀವು ತಾವು ಹೇಳಿದ ಹಾಗೆ ಈ ಕೀಟನಾಶಕ ಬಳಕೆಯಿಂದ ಏನಾಗ್ತಾ ಇದೆ ಅಂತಂದ್ರೆ ಈ ಕಪ್ಪು ನುಸಿದ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಅದು ನಾವು ರಿಸರ್ಜೆನ್ಸ್ ಅಂತೇಳಿ ಕರೀತಾರೆ. ಸೊ ಅದು ಪ್ರತಿರೋಧಕತೆ ಬಹಳಷ್ಟು ಆಗ್ಬಿಟ್ಟು ಅದು ಇನ್ನೂ ಜಾಸ್ತಿ ಪ್ರಮಾಣದಲ್ಲಿ ಕೀಟ ಒಂದು ಉಲ್ಬಣ ಆಗುವಂತ ಪರಿಸ್ಥಿತಿ ಕಂಡು ಬರೋದ್ರಿಂದ ಮಧ್ಯದಲ್ಲಿ ಈಗ 1-2 ಸಲ ನೀವು ಬೇರೆ ಮತ್ತೆ ಸಿಂಪರಣೆ ಮಾಡಿದ್ರೆ ಅಂತಂದ್ರೆ ಮಧ್ಯದಾಗ ಒಂದು ಕೀಟನಾಶಕ ಸಿಂಪರಣೆ ಮಾಡಿದಲೆ ಆದ್ರೆ ಅದ್ರದ್ದು ಸಂತತಿನ ಆದಷ್ಟು ಮಟ್ಟಿಗೆ ಕಡಿಮೆ ಮಾಡಬಹುದು. ಸೊ ಈ ಒಂದು ಅಂದ್ರೆ ನಾವು ರೈತರಿಗೆ ಆದಷ್ಟು ಈ ಒಂದು ಏನ್ IPM ಅಂತ ಏನ್ ಕರಿತೀವಿ ನಾವು, ಸೊ ಇಂಟಿಗ್ರೇಟೆಡ್ ಪೆಸ್ಟ್ ಮ್ಯಾನೇಜ್ಮೆಂಟ್ ಎಲ್ಲಾ ಪರಿಕರಗಳನ್ನು ಉಪಯೋಗ ಮಾಡ್ಕೊಂಡು ಬಿಟ್ಟು ಆದಷ್ಟು ಮಟ್ಟಿಗೆ ಕೀಟನಾಶಕಗಳ ಬಳಕೆ ಕಡಿಮೆ ಮಾಡೋದ್ರ ಮುಖಾಂತರ ಈ ಒಂದು ಕಪ್ಪು ನುಸಿ ಏನದ ಮೆಣಸಿನಕಾಯಿ ನಾವು ನಿರ್ವಹಣೆ ಮಾಡಬಹುದಾಗಿದೆ. ಈಗ ವಿಶೇಷವಾಗಿ ಜಾಸ್ತಿ ರೈತರು ಖರ್ಚು ಮಾಡ್ತಾ ಇರೋದು ಕೀಟನಾಶಕಗಳನ್ನ ವಿಶೇಷವಾಗಿ ಮೆಣಸಿನಕಾಯಿಯಲ್ಲಿ ಮಾಡ್ತಾರೆ. ಹತ್ತಿಯಲ್ಲಿನೂ ಅದೇ ರೀತಿ ಕೀಟನಾಶಕಗಳನ್ನ ಸಿಂಪರಣೆ ಮಾಡ್ತಿರ್ತಾರೆ ರೈತರು. ಹತ್ತಿಯಲ್ಲಿ ಜೈವಿಕ ಕೀಟ ಶಿಲೀಂಧ್ರ ನಾಶಕಗಳನ್ನ ಯಾವ್ಯಾವ ಬಳಸಬಹುದು, ಯಾವ್ದಕ್ಕಾಗಿ ಹತೋಟಿಗಾಗಿ ಬಳಸಲಿಕ್ಕೆ ಸಾಧ್ಯತೆ ಇದೆ, ತಾವು ಏನ್ ಹೇಳ್ತಿರ್ತದಿರಾಗಿ? ಸರ್ ಈಗ ಹತ್ತಿಯಲ್ಲಿ ಹೇಳ್ಬೇಕಾಯ್ತಂತಂದ್ರೆ ಈಗ ರಸವಿರ ಕೀಟಗಳು ಬಹಳಷ್ಟು ಬರ್ತವೆ ಮೊದಲನೇ ಹಂತದಲ್ಲಿ. ಈಗ ಸಾಮಾನ್ಯವಾಗಿ ಸಸ್ಯ ಏನು ಅಂತೇಳಿ ಕರಿತೀವಿ, ಆಫಿಡ್ಸ್ ಅಂತ ಹೇಳ್ತಾರೆ, ಸಸ್ಯ ಏನಾಗಿರ್ಬೋದು ಅಥವಾ ಲೀಫ್ ಆಪರ್ ಅಂತ ಏನ್ ಕರಿತೀವಿ ನಾವು, ಹಸಿರು ಜಿಗಿಹುಳ ಆಗಿರ್ಬೋದು, ಆಮೇಲೆ ಥ್ರಿಪ್ಸ್ ನುಸಿ ಆಗಿರ್ಬೋದು ಅಥವಾ ಮೈಟ್ ನುಸಿ ಆಗಿರ್ಬೋದು, ಇಂಥ ಒಂದು ಬೆಳೆ ಸಮೃದ್ಧವಾಗಿ ಬೆಳೆದಾಗ ಈ ಒಂದು ಕೀಟಗಳ ಬಾಧೆ ಕಡಿಮೆ ಪ್ರಮಾಣದಲ್ಲಿ ಇತ್ತಂತಂದ್ರೆ ನಾವು ಅಲ್ಲಿ ಈ ಬೆವೇರಿಯಾ ಬ್ಯಾಸಿಯಾನ ಅನ್ನೋಂಥ ಒಂದು ಜೈವಿಕ ಕೀಟ ಶಿಲೀಂಧ್ರ ನಾಶಕ ಮತ್ತು ವರ್ಟಿಸಿಲಿಯಂ ಲೆಕ್ಯಾನಿ ಅಂತೇಳಿ ಕರಿತೀವಿ ಅಥವಾ ಲೆಕ್ಯಾನಿಸಿಲಿಯಂ ಲೆಕ್ಯಾನಿ ಅಂತೇಳಿ ಒಂದು ಜೈವಿಕ ಕೀಟ ಶಿಲೀಂಧ್ರ ನಾಶಕ, ಇವೆರಡೂ ಕೂಡ ಬಳಕೆ ಮಾಡಬಹುದು. ಅಂದ್ರೆ ನಿಮ್ಗೆ ಖರ್ಚು ಕಡಿಮೆ ಆಗ್ತದೆ, ಅದರ ಜೊತೆಗೆ ಒಂದ್ ಸ್ವಲ್ಪ ನಾವೇನು ಈ ಒಂದು ಸಮಗ್ರ ಕೀಟಗಳ ನಿರ್ವಹಣೆ ಅಂತ ಏನ್ ಹೇಳ್ತೀವಿ ಆ ಸಮಗ್ರ ಕೀಟ ನಿರ್ವಹಣೆಯಲ್ಲಿ ಒಂದು ಒಂದು ಸ್ಟೆಪ್ ಅಂತ ಏನ್ ಕರಿತೀವಲ್ಲ ಅಥವಾ ಒಂದು ಪರಿಕರ ಒಂದು ನಾವು ಈ ಒಂದು ಜೈವಿಕ ಪರಿಕರಗಳನ್ನು ಉಪಯೋಗ ಮಾಡೋದ್ರಿಂದ ಪರಿಸರವನ್ನು ಸ್ವಲ್ಪ ಹಾನಿ ಆಗೋದನ್ನು ತಡೆಗಟ್ಟಬಹುದು. ಅದೇ ರೀತಿ ಈ ಒಂದು ಪರಭಕ್ಷಕ ಕೀಟಗಳಾಗಿರ್ಬೋದು, ಪರತಂತ್ರ ಜೀವಿಗಳ ಆಗಿರ್ಬೋದು, ಅವುಗಳ ಸಂಖ್ಯೆಯನ್ನು ವೃದ್ಧಿ ಮಾಡಲಿಕ್ಕೆ ಅಥವಾ ಅವುಗಳ ಸಂಖ್ಯೆಯನ್ನು ನಿರ್ನಾಮ ಕಾಪಾಡಲಿಕ್ಕೆ ಬಹಳಷ್ಟು ಈ ಒಂದು ಜೈವಿಕ ಪರಿಕರಗಳು ಬಹಳಷ್ಟು ಪರಿಸರಕ್ಕೆ ಅನುಕೂಲ ಮಾಡಿಕೊಡ್ತವೆ. ಮತ್ತು ವಿಶೇಷವಾಗಿ ಸರ್ ಈಗ ಮತ್ತೊಂದು ಪ್ರಮುಖವಾದಂಥ ಬೆಳೆ ನಮ್ಮಲ್ಲಿ ತೊಗರಿ ಇದೆ. ತೊಗರಿಯಲ್ಲಿ ಸಹ ಕೆಲವೊಮ್ಮೆ ರೈತರು ವಿಶೇಷವಾಗಿ ಕೀಟನಾಶಕವನ್ನು ಹೂವಿನ ಹಂತದಲ್ಲಿ ಬಹಳಷ್ಟು ಬಳಸ್ತಾ ಇರ್ತಾರೆ. ಇಲ್ಲಿ ಏನು ಜೈವಿಕವಾಗಿ ಯಾವ ರೀತಿ ತಾವು ಕೀಟನಾಶಕಗಳನ್ನು ಬಿಡುಗಡೆ ಮಾಡಿದ್ದೀರಿ, ಜೈವಿಕ ಶಿಲೀಂಧ್ರ ಕೀಟನಾಶಕಗಳನ್ನು? ಸರ್, ಇನ್ನು ತೊಗರಿಯಲ್ಲಿ ಹೇಳಬೇಕಾಯ್ತಂದ್ರೆ ನಮ್ಮ ಈಗ ಇಡುಪ್ನೂರು ಭಾಗ ಆಗಿರ್ಬೋದು, ಇಡುಪ್ನೂರು ಯರಿಗೆರ, ಇಲ್ಲಿ ಭಾಳಷ್ಟು ಪ್ರಮಾಣದಲ್ಲಿ ರಾಂಪುರ ಆಗಿರ್ಬೋದು, ದಿನ್ನೆ ಆಗಿರ್ಬೋದು, ಈ ಒಂದು ಪ್ರದೇಶದಲ್ಲಿ ಯಥೇಚ್ಛವಾಗಿ ಈಗ ತೊಗರಿ ಬೆಳೆ ಬೆಳೀತಾ ಇದ್ದಾರೆ. ಈಗ ಹತ್ತಿಕ್ಕಿಂತ ತೊಗರಿ ಬೆಳೆಗೆ ಒಲವು ತೋರಿಸ್ತಾ ಇದ್ದಾರೆ. ಯಾಕಂತಂದ್ರೆ ಹತ್ತಿದಾಗ ಲಾಭ ಆಗ್ತಾ ಇಲ್ಲ. ಈ ಸಲ ನೀವು ನೋಡಿರ್ಬೇಕು, ದರ ಆಗಿರ್ಬೋದು ಅಥವಾ ಅದರ ಇಳುವರಿ ಆಗಿರ್ಬೋದು ಬಹಳಷ್ಟು ಕಡಿಮೆ ಇದೆ. ಬಟ್ ಎಲ್ಲಿ ನಾವು, ಯಾಕಂದ್ರೆ ನಾವು ಬೀಜೋತ್ಪಾದನೆ ಕೂಡ ನೋಡ್ತಾ ಇದ್ದೀವಿ, ಸೊ ಅಲ್ಲಿ ಬೀಜೋತ್ಪಾದನೆಯಲ್ಲಿ ನೋಡಿದಾಗಲೂ ಕೂಡ ಬಹಳಷ್ಟು ರೈತರಿಗೂ ಕೂಡ ಇಲ್ಲ, ಇನ್ನು ಮುಂದೆ ನಾವು ಸ್ವಲ್ಪ ತೊಗರಿ ಕಡೆ ಒಲವು ತೋರಿಸುವಂತ ಒಂದು ಹಂತ ಬಂದಿದೆ. ಇನ್ನು ತೊಗರಿಯಲ್ಲಿ ಸುಮಾರು ಒಂದು 5-6 ಸಿಂಪಡಣೆ ಮಾಡ್ತಾರೆ, ಕೀಟನಾಶಕ ಸಿಂಪಡಣೆ ಮಾಡ್ತಾರೆ ರೈತರು ಯಾವಾಗ ಹೂವು ಕಟ್ಟದಿಂದ ಕಾಯಿ ಮಾಗುವವರೆಗೆ. ಸೊ ಇಲ್ಲಿ ಒಂದು ಅಥವಾ ಎರಡನ್ನ ನಾವು ಜೈವಿಕ ಕೀಟ ಶಿಲೀಂಧ್ರ ನಾಶಕ ಕೀಟಗಳನ್ನು ಬಳಸ್ಬೋದು. ಅದರಲ್ಲೂ ಪ್ರಮುಖವಾಗಿ ನಮ್ಮ ಒಂದು ವಿಭಾಗದಲ್ಲಿ ನಾವೇನು ಉತ್ಪಾದನೆ ಮಾಡ್ತಾ ಇದ್ವಿ, ಮೆಟ್ರಾಜಮ್ ರಿಲಾಯ್ ಅಂತ ಹೇಳಿ ಒಂದು ರಿಲಾಯ್. ಸೊ ಈ ಒಂದು ಜೈವಿಕ ಕೀಟ ಶಿಲೀಂಧ್ರ ನಾಶಕ ನಮ್ಮ ಈ ಒಂದು ಕಾಯಿ ಕೊರಕ ಏನು ಬರ್ತಾವಲ್ಲ ಸರ್, ಈ ತೊಗರಿಯಲ್ಲಿ ಬರುವಂತ ಕಾಯಿ ಕೊರಕದ ಅರ್ಲಿ ಸ್ಟೇಜಸ್ಗಳು ಅಂದ್ರೆ ಸಣ್ಣ ಹಂತದ ಮರಿ ಹಂತಗಳು ಏನಿರ್ತಾವಲ್ಲ, ಅಲ್ಲಿ ಬಹಳ ಪರಿಣಾಮಕಾರಿಯಾಗಿ ಕೆಲಸ ಮಾಡ್ತಾ ಇದೆ. ಅದನ್ನು ಬಹಳಷ್ಟು ರೈತರಿಗೆ ನಾವು ಅಂದ್ರೆ ಬೀಜೋತ್ಪಾದನೆ ಮಾಡುವಂತ ರೈತರಿಗೂ ಕೂಡ ನಾವು ಒಂದು ಪರಿಕರ ರೂಪದಲ್ಲಿ ನಾವು ರೈತರಿಗೆ ಈ ಪ್ರಾತ್ಯಕ್ಷತೆಯಲ್ಲಿ ಕೊಟ್ಟಾಗ ಕೂಡ ಅಲ್ಲಿ ಒಳ್ಳೆ ಫಲಿತಾಂಶಗಳು ಬರ್ತಾ ಇದೆ. ಒಳ್ಳೇದನ್ನಕ್ಕಿಂತಲೂ ಪೂರಕವಾದ ಒಂದು ಫಲಿತಾಂಶ ಒಂದು ಬರ್ತಾ ಇದೆ. ಇನ್ನು ಇನ್ನು ಬಹಳಷ್ಟು ಅದರಲ್ಲಿ ನಾವು ಕೆಲಸ ಮಾಡಿದಾಗ ಮಾತ್ರ ಈ ಒಂದು ಪರಿಕರಗಳ, ಈ ಜೈವಿಕ ಪರಿಕರಗಳನ್ನು ನಾವು ಪೋಷಣೆ ಮಾಡಿದಷ್ಟು ನಮ್ಮ ಪರಿಸರನೂ ಉಳಿತದೆ, ಅದರ ಜೊತೆಗೆ ಈ ಒಂದು ಕೀಟಗಳ ಸಂತತಿಯನ್ನು ಕೂಡ ಕಡಿಮೆ ಮಾಡಬಹುದು ಅಂತ ಹೇಳ್ಬೋದು. ಈಗ ತೊಗರಿಯಲ್ಲಿ ತಾವು ಹೇಳಿದ್ರೆ ಮೆಟಾರಿಜಮ್ ರಿಲೇ ಅನ್ನ ಹೇಗೆ ಅದನ್ನ ಎಕರೆಗೆ ಎಷ್ಟು ಬಳಸಬೇಕು, ಜೊತೆಗೆ ಯಾವ ರೀತಿ ಬಳಸಬೇಕಾಗತ್ತೆ, ಅದನ್ನ ಎಷ್ಟು ಸಲ ಸಿಂಪರಣೆ ಮಾಡಬೇಕಾಗತ್ತ, ಹೇಗೆ ಅದು? ತೊಗರಿಯಲ್ಲಿ ಹೇಳ್ಬೇಕಾಯ್ತಂತಂದ್ರೆ ಯಾವಾಗ ಹೂ ಆಡುವಂತಹ ಹಂತ ಇರ್ತದೋ, ಹೂ ಆಡೋ ಹಂತದಲ್ಲಿ ಈ ಕಾಯಕೊರಕ ಬಂದು ತನ್ನ ತತ್ತಿ ಇಟ್ಬಿಡ್ತದೆ. ತತ್ತಿ ಇಟ್ಟು ಒಂದು 2 ದಿವಸಕ್ಕೆ ಮರಿ ಹುಳಗಳು ಆರಂಭವಾಗ್ತವೆ. ಅಂದ್ರೆ ಮರಿ ಹುಳಗಳು ಯಾವಾಗ ನಾವು ತತ್ತಿ, ಅದಕ್ಕೋಸ್ಕರ ನಾವು ಮೋಹಕ ಬಲೆಗಳು ಹಾಕ್ರಿ ಅಂತ ಹೇಳ್ತೀವಿ. ಮೋಹಕ ಬಲೆಗಳು ಹಾಕೋದ್ರಿಂದ ಏನಾಗ್ತದೆ ಅಂತಂದ್ರೆ ಈ ಒಂದು ಕಾಯಕೊರಕದ ಪತಂಗ ಎಷ್ಟಿದೆ ನಮ್ಮ ಹೊಲದ ಸುತ್ತಮುತ್ತ, ಅಂದ್ರೆ ಎಷ್ಟು ಅದ್ರದ್ದು ಆಕ್ಟಿವಿಟಿ ಇದೆ, ಅದರಲ್ಲಿ ತತ್ತಿ ಇಡೋದು ಯಾವಾಗ ಸ್ಟಾರ್ಟ್ ಮಾಡ್ತದ ಅಂತ ಒಂದು ಹಂತವನ್ನು ನೋಡ್ಕೊಂಡು ಬಿಟ್ಟು ಸುಮಾರು ಒಂದು 5 ಅಥವಾ 6 ದಿವಸಗಳು ಅಥವಾ ಒಂದು ವಾರದ ನಂತರ ಈ ಒಂದು ಪತಂಗಗಳ ಸಂಖ್ಯೆಗಳನ್ನು ಆಧರಿಸಿಕೊಂಡು ಒಂದು 10 ದಿವಸದ ನಂತರ ಈ ಮೆಟರಿಜಮ್ ರಿಲಾಯ್ ಅನ್ನೋ ಒಂದು ಜೈವಿಕ ಕೀಟ ಶಿಲೀಂಧ್ರ ನಾಶಕ 5 ಗ್ರಾಂ ಪ್ರತಿ ಲೀಟರ್ ನೀರಿಗೆ, ಅಂದ್ರೆ ಸುಮಾರು ಸಾಮಾನ್ಯವಾಗಿ ರೈತರು 200 ಲೀಟರ್ ಅಷ್ಟು ದ್ರಾವಣ ಬಳಸ್ತಾರೆ. 200 ಅಂತಂದ್ರೆ ಆಲ್ಮೋಸ್ಟ್ 1 ಕೆಜಿ ಅಷ್ಟು ಏನದ, 1 ಕೆಜಿ 1 ಎಕರೆಗೆ ಈ ಒಂದು ಮೆಟರಿಜಮ್ ರಿಲೇ ಅನ್ನೋ ಒಂದು ಜೈವಿಕ ಕೀಟ ಶಿಲೀಂಧ್ರ ನಾಶಕ ಬಳಕೆ ಮಾಡಿದಲ್ಲೇ ಆದ್ರೆ ನಾವು ಆದಷ್ಟು ಮಟ್ಟಿಗೆ ಮೊದಲನೇ ಹಂತದ ಏನು ಕೀಟಗಳು ಮರಿ ಹುಳಗಳು ಇರ್ತಾವ ಅದನ್ನು ನಾವು ನಿರ್ವಹಣೆ ಮಾಡಬಹುದಾಗಿದೆ. ಮತ್ತು ವಿಶೇಷವಾಗಿ ಇತ್ತೀಚೆಗೆ ತಮ್ಮ ಜೈವಿಕ ಕೀಟ ಹತೋಟಿ ವಿಭಾಗದಿಂದ ಏನೇನು ಹೊಸ ಸಂಶೋಧನೆಗಳು ಅನ್ವೇಷಣೆಗಳು ನಮ್ಮ ರೈತರಿಗಾಗಿ ನಡೆದಿದ್ದಾವೆ ಮತ್ತೆ? ಸರ್, ಈಗ ಇನ್ನೊಂದು ಮೆಟರಿಜಮ್ ಅನಿಸೋಪ್ಲಿಯನ್ ಅಂತ ಒಂದು ಜೈವಿಕ ಕೀಟ ಶಿಲೀಂಧ್ರ ನಾಶಕ, ಅದರದ ಬಹಳಷ್ಟು ಕುಲಂಕುಷವಾಗಿ ಅಭ್ಯಾಸಗಳು ನಮ್ಮ ವಿದ್ಯಾರ್ಥಿಗಳು ಮಾಡ್ತಾ ಇದ್ದಾರೆ. ಮೆಟರಿಜಮ್ ಅನಿಸೋಪ್ಲಿ ಈಗ ಕಬ್ಬು ಆಗಿರ್ಬೋದು, ನಮ್ಮ ತೊಗರಿ ಆಗಿರ್ಬೋದು, ಬದನೆ ಬೆಳೆ ಆಗಿರ್ಬೋದು, ಹತ್ತಿ ಆಗಿರ್ಬೋದು, ಈ ಮೆಣಸಿನಕಾಯಿ ಬೆಳೆ ಆಗಿರ್ಬೋದು, ಅಲ್ಲಿ ನಮ್ಗೆ ಈ ಒಂದು ಇದು ಬರ ರೂಟ್ ಕ್ರಾಪ್ಸ್ ಅಂತ ಹೇಳಿ ಕರಿತೀವಿ, ಅದು ಬಂತಂದ್ರೆ ಎಲ್ಲ ಪೂರ್ತಿ ಬೆಳೆ ನಾಶ ಮಾಡ್ತಾ ಇರ್ತದೆ. ಸೊ ಆ ಒಂದು ಗೊಣ್ಣೆ ಹುಳ ಅಂತ ಹೇಳಿ ಹೇಳ್ತಾರೆ ಸಾಮಾನ್ಯವಾಗಿ, ರೂಟ್ ಗ್ರಬ್ ಅದು ಕಬ್ಬಿನಲ್ಲಂತೂ ಕಬ್ಬು ಶೇಂಗಾ ಎಲ್ಲಾ ಬೆಳೆಗಳಲ್ಲಿ ಬಹಳಷ್ಟು ಬರ್ತಾ ಇದೆ. ಸೊ ಅದನ್ನ ನಿರ್ವಹಣೆ ಮಾಡ್ಬೇಕಾಯ್ತಂದ್ರೆ ಈ ಮೆಟರಿಜಮ್ ಅನಿಸೋಪ್ಲಿಯನ್ನ ಯಾವ ತರ ಉಪಯೋಗ ಮಾಡಬೇಕು, ಡ್ರಿಪ್ ನಲ್ಲಿ ಯಾವ ತರ ಉಪಯೋಗ ಮಾಡಬೇಕು, ಆಮೇಲೆ ಈಗ ಎರೆಗೊಬ್ಬರ ಆಗಿರ್ಬೋದು ಅಥವಾ ತಿಪ್ಪೆ ಗೊಬ್ಬರ ಆಗಿರ್ಬೋದು, ಅದನ್ನ ಏನಾದ್ರೂ ನಾವು ಎನ್ರಿಚ್ ಮಾಡಿ ಏನಾದ್ರೂ ನಾವು ಕಡಿಮೆ ಮಾಡಬಹುದು ಅನ್ನೋ ಒಂದು ದೃಷ್ಟಿಯಿಂದ ಅದನ್ನು ಕೂಡ ನಾವು ಮಾಡ್ತಾ ಇದ್ದೀವಿ. ಸೊ ಅದು ಅದ್ರ ಜೊತೆಗೆ ಏನು ಮೆಟರಿಜಮ್ ಅನಿಸೋಪ್ಲಿಯಲ್ಲಿರುವಂತ ಒಂದು ಟಾಕ್ಸಿನ್ಸ್ ಅಂತ ಏನು ಕರಿತೀವಿ ನಾವು, ಯಾವ್ದು ಅದನ್ನ ಕೀಟನ ಸಾಯಿಸ್ಲಿಕ್ಕೆ ಏನು ಕಾರಣಕೃತವಾಗಿರ್ತದೋ ಅಂತದನ್ನು ಕೂಡ ನಾವು ಉತ್ಪಾದನೆ ಮಾಡಿಬಿಟ್ಟು ರೈತರಿಗೆ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಅಂದ್ರೆ ಅದ್ರದ ಸಾಮರ್ಥ್ಯತೆ ಜಾಸ್ತಿ ಆಗ್ಲಿಕ್ಕೆ ನಾವು ಏನೇನು ಮಾಡಬಹುದು ಅನ್ನೋ ಕೂಡ ಅಭ್ಯಾಸಗಳು ಐ ಮೀನ್ ಸಂಶೋಧನೆಗಳು ನಡೀತಾ ಇದ್ದಾವೆ. ಸೊ ಮುಂದಿನ ದಿನಗಳು ಇನ್ನೂ ಹಲವಾರು ಈ ತರದ ಜೈವಿಕ ಕೀಟ ಶಿಲೀಂದ್ರನಾಶಗಳನ್ನ ಉತ್ಪಾದನೆ ಮಾಡಿಬಿಟ್ಟು ನಮ್ಮ ಕಲ್ಯಾಣ ಕರ್ನಾಟಕ ಭಾಗದ ರೈತರಲ್ಲದೆ ಇತರ ನಮ್ಮ ರಾಜ್ಯದ ರೈತರಿಗೂ ಕೂಡ ನಾವು ಇದನ್ನ ಜೈವಿಕ ಕೀಟ ಶಿಲೀಂದ್ರನಾಶಕಗಳನ್ನ ತಲುಪಿಸುವ ಒಂದು ಯೋಜನೆ ಇದೆ. ಏನ್ ಹೇಳಲಿಕ್ಕೆ ಇಷ್ಟಪಡ್ತಾರೆ, ಯಾಕಂದ್ರೆ ಕೀಟನಾಶಕವನ್ನ ಅತಿಯಾಗಿ ಬಳಸೋದ್ರಿಂದ ಏನೇನು ಕೆಟ್ಟ ಪರಿಣಾಮಗಳಾಗ್ತವೆ, ಮತ್ತು ಜೈವಿಕ ಕೀಟ ಶಿಲೀಂದ್ರನಾಶಕಗಳನ್ನು ಬಳಸೋದ್ರಿಂದ ಯಾವ್ದಾದ್ರು ಒಳ್ಳೆ ಪರಿಣಾಮಗಳಾಗ್ತಾವ ಅಂತೀರಿ? ಮೊಟ್ಟ ಮೊದಲನೇದಾಗಿ ನಾವೆಲ್ಲರೂ ಈಗ ಹೋರಾಟ ಮಾಡ್ತಾ ಇರೋದು ಈ ನಿಸರ್ಗನ ಕಾಪಾಡಬೇಕು, ನೇಚರ್ನ ಸಂರಕ್ಷಿಸಬೇಕು. ಸೊ ಆ ಒಂದು ದೃಷ್ಟಿಯಲ್ಲಿ ನನ್ನ ಒಂದು ಅಭಿಪ್ರಾಯದ ಪ್ರಕಾರ ನಾವು 100 to 100 ಈ ಒಂದು ಜೈವಿಕ ಕೀಟ ಶಿಲೀಂದ್ರನಾಶಕ ಆಗಿರ್ಬೋದು ಅಥವಾ ಜೈವಿಕ ಪರಿಕರಗಳ ಮುಖಾಂತರ ನಾವು ಕೀಟಗಳನ್ನು ಹತೋಟಿ ಮಾಡ್ತೀವಿ ಅಂದ್ರೆ ಅದು ಅಸಾಧ್ಯವಾದದ್ದು. ಅದರಲ್ಲಿ ಇದನ್ನು ಒಂದು ಭಾಗವಾಗಿ ನಾವು ಏನಾದರೂ ಒಂದು ಸ್ವಲ್ಪ ಅದನ್ನ ಪ್ರಮೋಟ್ ಮಾಡಿದ್ದಲ್ಲೇ ಆದರೆ, ಜೈವಿಕ ನಿಯಂತ್ರಣ ಪ್ರಮೋಟ್ ಮಾಡಿದ್ದಲ್ಲೇ ಆದರೆ ನಮ್ಮ ನಿಸರ್ಗನೂ ಕಾಪಾಡಬಹುದು. ಅದರ ಜೊತೆಗೆ ಈ ಒಂದು ಬ್ಯಾಲೆನ್ಸ್ ಏನು ಹೇಳ್ತೀವಿ ನಾವು, ನ್ಯಾಚುರಲ್ ಬ್ಯಾಲೆನ್ಸ್ ಅಂತ ಏನು ಕರಿತೀವಿ, ನಿಸರ್ಗದಲ್ಲಿ ಏನು ಬ್ಯಾಲೆನ್ಸ್ ಆಗಬೇಕು ಆ ಬ್ಯಾಲೆನ್ಸ್ ಅನ್ನು ಮಾಡಲಿಕ್ಕೆ ಈ ಒಂದು ಜೈವಿಕ ಪರಿಕರಗಳು ಕೂಡ ಒಂದು ಪ್ರಮುಖವಾದ ಒಂದು ಪಾತ್ರ ವಹಿಸ್ತವೆ. ಅದರ ಜೊತೆಗೆ ನಮ್ಮ ರಾಜ್ಯದಲ್ಲೇ ಅಷ್ಟೇ ಅಲ್ಲದೆ ಇತರ ರಾಜ್ಯಗಳಿಗೂ ಕೂಡ ನಮ್ಮ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರಿನಲ್ಲಿ ಏನು ಉತ್ಪಾದನೆ ಮಾಡ್ತಿದ್ದು ಜೈವಿಕ ನಿಯಂತ್ರಣದ ಪರಿಕರಗಳನ್ನ ಮೊನ್ನೆ ನಾವು ಬೇರೆ ಬೇರೆ ರಾಜ್ಯಗಳಿಗೂ ಕೂಡ ಅದನ್ನ ನಾವು ಕೊಡ್ತಾ ಇದ್ದೇವೆ, ತಲುಪ್ತಾ ಇದೆ. ಸೊ ವಿವಿಧವಾದ ಯೋಜನೆಗಳ ಮುಖಾಂತರ ಕೂಡ ನಾವು ಈ ಒಂದು ಈ ಜೈವಿಕ ಪರಿಕರ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಉತ್ಪಾದನೆ ಮಾಡ್ತಾ ಇರೋಂತ ಪರಿಕರಗಳು ಕೂಡ ಬೇರೆ ರಾಜ್ಯಗಳು ಕೂಡ ನಾವು ತಲುಪಿಸ್ತಾ ಇದ್ದೀವಿ. ಹೇಗೆ ಹೆಚ್ಚಿನ ಪ್ರಮಾಣದಲ್ಲಿ ಉತ್ಪಾದನೆ ಮಾಡಲಿಕ್ಕೆ ಪ್ರಯತ್ನಗಳು ನಡೆದಿದಾವ? ಯಾಕಂದ್ರೆ ಮೊನ್ನೆ ಲಾಸ್ಟ್ ಹೋದ ವರ್ಷ ಎಲ್ಲ ಕರಿನುಸಿಗೆ ಜಾಕಷ್ಟು ಬೇಡಿಕೆ ಬಂತು, ಅವಾಗ ಲಭ್ಯತೆ ಕಡಿಮೆ ಇತ್ತು ಅಂತಕ್ಕಂತ ವಿಚಾರ ಆಯ್ತು. ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ನಮ್ಮ ರೈತರಿಗೆ ಬೇಡಿಕೆ ಅನುಗುಣವಾಗಿ ಮಾಡಲಿಕ್ಕೆ ಸಾಧ್ಯತೆ ಇದೆ? ಈಗ ವಿಶ್ವವಿದ್ಯಾಲಯ ಮತ್ತು ಕರ್ನಾಟಕ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ಮುಖಾಂತರ ನಮಗೆ ಒಂದು ಹೊಸ ಒಂದು ಯೋಜನೆ ಬಂದಿದೆ. ಆ ಯೋಜನೆಯಲ್ಲಿ ಓನ್ಲಿ ಇದನ್ನ ಐ ಮೀನ್ ಜೈವಿಕ ನಿಯಂತ್ರಣ ವಿಭಾಗ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಉತ್ಪಾದನೆ ಮಾಡಲಿಕ್ಕೆ ಏನೇನು ಸಲಕರಣೆಗಳು ಬೇಕು, ಏನೇನು ಜಾಗ ಏನು ಬೇಕು ಅವನ್ನೆಲ್ಲವೂ ಮೂಲ ಸೌಕರ್ಯಗಳನ್ನು ಅಭಿವೃದ್ಧಿಪಡಿಸ್ತಾ ಇದ್ದೀವಿ. ಇನ್ನು ಕೆಲವೇ ದಿನಗಳಲ್ಲಿ ಒಂದು ಜೈವಿಕ ನಿಯಂತ್ರಣ ವಿಭಾಗ ಅತ್ಯುನ್ನತ ಸ್ಥಾನಕ್ಕೆ ಹೋಗುವಂತ ಎಲ್ಲ ಮೂಲ ಸೌಕರ್ಯಗಳನ್ನು ನಾವು ಕ್ರಿಯೇಟ್ ಮಾಡ್ತಾ ಇದ್ದೀವಿ. ಡಾಕ್ಟರ್ ಅರುಣ್ಕುಮಾರ್ ಅವರು, ಮತ್ತೆ ಯಾವ ಬೆಳೆಯಲ್ಲಿ ಇನ್ನೂ ತಮ್ಮದು ಹೆಚ್ಚು ಒಂದು ಸಂಶೋಧನೆಗಳು ಯಾವ ಕೀಟದ ಮೇಲೆ ನಡೆದಿದ್ದಾವೆ ಈ ಜೈವಿಕ ಒಂದು ಹತೋಟಿ ವಿಧಾನಗಳನ್ನು? ಈಗ ಸದ್ಯಕ್ಕೆ ಈಗ ಕಡ್ಲೆ ಆಗಿರ್ಬೋದು, ಶೇಂಗಾ ಆಗಿರ್ಬೋದು, ಅನ್ಟಚ್ಡ್ ಕ್ರಾಪ್ಸ್ ಅಂತ ಏನು ಕರಿತೀವಿ, ಸ್ಯಾಫ್ಲವರ್. ಈಗ ನಮ್ಮಲ್ಲಿ ಸ್ಯಾಫ್ಲವರ್ ಬಗ್ಗೆ ಬಹಳಷ್ಟು ಕುಸುಬೆ ಬೆಳೆ ಬಗ್ಗೆ ಅಲ್ಲಿ ಬಹಳಷ್ಟು ಜೈವಿಕ ಪರಿಕರಗಳನ್ನು ಉಪಯೋಗ ಮಾಡಿದ್ರೆ ಆದ್ರೆ ಯಾವ್ದು ಕೀಟನಾಶಕ ಬಳಕೆ ಮಾಡೋ ಅವಶ್ಯಕತೆನೆ ಬರೋದಿಲ್ಲ. ನಿಮ್ಗೆ ನೋಡಿರ್ಬೇಕು, ಮುಳ್ಳಿರ್ತಾವೆ ಎಲ್ಲ ಇರ್ತಾವೆ, ಅಷ್ಟೊಂದು ಹುಳಗಳು ಬರೋದು ಕಡಿಮೆ. ಅಲ್ಲಿ ಒಂದೇ ಒಂದು ಅಂದ್ರೆ ಈ ರಸ ಹೀರ ಹುಳ ಬರ್ತದೆ, ಸಸ್ಯ ನುಸಿ ಅಂತೇಳಿ. ಅದನ್ನ ಸಾಮಾನ್ಯವಾಗಿ ನಮ್ಮ ಒಂದು ವರ್ಟಿಸಿಲಿಯಂ ಲೇಖನೇ ಬಹಳಷ್ಟು ಜನ ರೈತರು ಉಪಯೋಗ ಮಾಡಿದ್ರು. ಸೊ ಅದರಲ್ಲಿಂದ ಇಲ್ಲ ಸರ್, ನಾವು ಅದನ್ನ ಸಿಂಪರಣೆ ಮಾಡಿದ ಬಳಿಕ ನಾವು ಬೇರೆ ಏನು ಕೀಟನಾಶಕನೇ ಸಿಂಪರಣೆ ಮಾಡಿಲ್ಲ ಅಂತ ಹೇಳಿದ್ರು. ಸೊ ಅಂತ ಒಂದು ಕ್ಷಮತೆ ಕೂಡ ಈ ಒಂದು ಜೈವಿಕ ಪರಿಕರಗಳಲ್ಲಿ ಇದೆ. ಅದನ್ನ ಪೋಷಣೆ ಮಾಡಬೇಕು ರೈತರಿಗೆ, ಬಹಳಷ್ಟು ಮಂದಿಗೆ ಅದನ್ನ ತಲುಪಿಸ್ಬೇಕು. ಆಮೇಲೆ ಸರ್, ನಮ್ಮ ರಾಜ್ಯದಲ್ಲೇ ಈಗ ನಮ್ಮ ಜೈವಿಕ ನಿಯಂತ್ರಣ ವಿಭಾಗದಲ್ಲಿ ಈ ಒಂದು ಜೈವಿಕ ಪರಿಕರಗಳ ಉತ್ಪಾದನೆ ಜಾಸ್ತಿ ಪ್ರಮಾಣದಲ್ಲಿ ಮಾಡ್ತಾ ಇದ್ದೀವಿ. ಅದಕ್ಕಿಂತ ಮಿಗಿಲಾಗಿ ರೈತರ ಒಂದು ಸ್ಪಂದನೆ ಏನಿದೆ ಬಹಳಷ್ಟು ಇದೆ ನಮಗೆ. ಸೊ ಆ ಒಂದು ದೃಷ್ಟಿಯಲ್ಲಿ ರೈತರಲ್ಲಿ ಸಾಕಷ್ಟು ಒಂದು ಅರಿವು ಮೂಡಿದೆ, ಅರಿವು ಮೂಡ್ತಾ ಇದೆ. ಆಮೇಲೆ ಈ ತರದ ಹಲವಾರು ಕಾರ್ಯಕ್ರಮಗಳ ಮುಖಾಂತರ ಕೂಡ ನಾವು ರೈತರಿಗೆ ತಲುಪಿಸ್ತಾ ಇದ್ದೀವಿ. ಈ ಇತ್ತೀಚಿನ ದಿನಗಳಲ್ಲಿ ನಿಮ್ಗಂತೂ ಗೊತ್ತಿದೆ, ಮೀಡಿಯಾ ಅಂತೂ ತುಂಬಾ ಫಾಸ್ಟ್ ಇದೆ, ಸೋಶಿಯಲ್ ಮೀಡಿಯಾ ತುಂಬಾ ಆಕ್ಟಿವ್ ಆಗಿದೆ. ನಮ್ದು ಎಲ್ಲ ಯೂಟ್ಯೂಬ್ ನಲ್ಲಿ ಕೂಡ ನಾವು ಕೆಲವೊಂದು ರೈತರ ಅವರ ಅಭಿಪ್ರಾಯಗಳನ್ನ ಆಮೇಲೆ ವಾಟ್ಸ್ಆಪ್ ಮುಖಾಂತರ, ಸೊ ಈ ತರದ ಎಲ್ಲಾ ಒಂದು ಸೋಶಿಯಲ್ ಮೀಡಿಯಾದಲ್ಲೂ ಕೂಡ ನಾವು ರೈತರಿಗೆ ತಲುಪಿಸ್ತಾ ಇದ್ದೀವಿ. ಒಳ್ಳೇದು ಡಾಕ್ಟರ್ ಅರುಣ್ಕುಮಾರ್ ಹೊಸಮನೆ ಅವರು, ಇದುವರೆಗೆ ನಿಮ್ಮ ಒಂದು ಜೈವಿಕ ಕೀಟ ಹತೋಟಿ ವಿಭಾಗದಿಂದ ನಿಮ್ಮ ಪ್ರಯೋಗಾಲಯದಿಂದ ಏನೆಲ್ಲ ಒಂದು ಜೈವಿಕ ಕೀಟ ಶಿಲೀಂದ್ರನಾಶಕಗಳು ಬಿಡುಗಡೆ ಆಗಿದ್ದಾವೆ, ಯಾವ ರೀತಿ ಕೆಲಸ ಮಾಡ್ತಿದ್ದಾವೆ, ಯಾವ ಬೆಳೆಯಲ್ಲಿ ಯಾವ ಕೀಟ ಹತೋಟಿಗಾಗಿ ಬಳಸಬಹುದು ಅಂತಕ್ಕಂಥ ವಿಚಾರ ಹೇಳಿದರೆ, ನೀವು ಹೇಳಿದಂಗೆ ಅತಿಯಾದ ಕೀಟನಾಶಕ ಬಳಸೋದ್ರಿಂದ ಪರಿಸರದ ಮೇಲೆ ಸಾಕಷ್ಟು ಕೆಟ್ಟ ಪರಿಣಾಮ ಆಗ್ತದೆ, ಜೊತೆಗೆ ರೈತರಿಗೆ ಖರ್ಚು ಜಾಸ್ತಿ ಬರ್ತಾ ಇದೆ. ಅದರ ಬದಲಾಗಿ ಇವನ್ನ ಒಂದು 2 ಸ್ಪ್ರೇನೋ 3 ಸ್ಪ್ರೇನೋ ಮಾಡ್ಕೊಂಡ್ಬಿಟ್ರೆ ಜೈವಿಕ ಕೀಟ ಶಿಲೀಂದ್ರನಾಶಕಗಳನ್ನ ಬಳಸೋದ್ರಿಂದ ಸಾಕಷ್ಟು ಅನುಕೂಲತೆಗಳಿದ್ದಾವೆ. ಹೆಚ್ಚಿನ ಪ್ರಮಾಣದಲ್ಲಿ ನಿಮ್ಮ ಪ್ರಯೋಗಾಲಯ ಸಹ ಉತ್ಪಾದನೆ ಮಾಡಿ ಮುಂದಿನ ದಿನಗಳಲ್ಲಿ ರೈತರಿಗೆ ಹೆಚ್ಚೆಚ್ಚಾಗಿ ಕೊಡಲಿ ಅಂತ ಹೇಳೋಣ. ಅದೇ ರೀತಿ ಹೆಚ್ಚೆಚ್ಚಾಗಿ ಜೈವಿಕ ಕೀಟನಾಶಕಗಳನ್ನು, ಜೈವಿಕ ಕೀಟ ಶಿಲೀಂದ್ರನಾಶಕಗಳನ್ನು ರೈತರು ಖರೀದಿ ಮಾಡಿ ಕೀಟನಾಶಕ ಜೊತೆ ಇದನ್ನು ಒಂದು ನಡುವೆ ಮಧ್ಯದಲ್ಲಿ ಒಂದು 2 ಸ್ಪ್ರೇನೋ 3 ಸ್ಪ್ರೇನೋ ಹಾಕೋದ್ರಿಂದ ಖರ್ಚು ಭಾಳ ಕಡಿಮೆ ಇರುತ್ತೆ ಮತ್ತು ಪರಿಸರಕ್ಕೆ ಒಳ್ಳೆ ರೀತಿಯಿಂದ ಅನುಕೂಲ ಆಗುತ್ತೆ. ಕೀಟನಾಶಕ ಸಿಂಪರಣೆಯನ್ನು ಕಡಿಮೆ ಮಾಡಬಹುದು.

ಮೊದಲ ಅಂತಿಗ ಚರಣ ಶಂಕರ ಗಂಡಗ ಶರಣ ಏಕ ಬಾಹುದಲೇ ಶಿವ ಶರಣ ಮೊದಲಾಂತಿಗ ಶರಣ ಶಂಕರ ಗಂಡಗ ಶರಣ ಏಕ ಬಾವುದಲೇ ಶಿವ ಶರಣ ಏಕ ಬಾವುದಲೇ ಶಿವ ಶರಣ ನಂಬಸವಾಗಿ ನಾಕು ಪಾದಕ್ಕೆ ಶಿವ ಶರಣ ಮೊದಲಾಂತಿಗ ಶರಣ ಶಂಕರ ಗಂಡಗ ಶರಣ ಏಕ ಬಾವುದಲೇ ಶಿವ ಶರಣ ಏಕ ಬಾವುದಲೇ ಶಿವ ಶರಣ ನಂಬಸವಾಗಿ ನಾಕು ಪಾದಕ್ಕೆ ಶಿವ ಶರಣ ಆಸ ಬಂಡಿಯ ಮೇಲೆ ಭಗವದಾರು ಪಾದ ಮೂಡವ ಪರಿಪಾರೆ ಪಾದ ಮೂಡವ ಪರಿಪಾರಿ ನಂಬಸವಾದ ವಯಾನ ಜಡಕಕ್ಕೆ